ಸರಿ ಸಲಿ ರಾಗಮಣಿ ಪದಿ ಸರಿ ಸಲಿ ರಾಗಮಣಿ ಪದ ಸದಿ ನಿರಿ ಗಗರಿ ಮಮ ಮಗ ಕಾಲಿ ರಮ ಮಗರಿ ಸಲಿ ಕೀರವಾಣಿ ಚಿಲಕಲ ಒಲಿಕಿರು ಪಾಡವೇನೆ ಬರಪುರಿ ತಿಲುಪಗ ವಿರಭೂತಿನ ಆಸೆಲು ವಿರಿತೇನೆಲು ಸಲ್ಲಗ ಅಲರುಲು ತುರಿಸಿನ ಋತುವುಲ ತಡಿಸಿನ ಮಧುರ ಸವಾಣಿ ಕೀರವಾಣಿ ಚಿಲಕಲ ಒಲಿಕಿರು ಪಾಡವೇನೆ ಬರಪುರಿ ತಿಲುಪಗ ಅಂದಮೈ ಈ ಗಾಲಿಲೋ ಗಂಧಮೈ ನಾ ತೋಟಲೋ ಚೈತ್ರಮೈ ಈ ಬಾಟನೇ ನಡಚಿರ ಇಲದಾಲಿನ ಪೂಲು ನಿದದಲ್ಲಿನ ಕಾವುಲ ಅಲಿಕಿಡಿ ಎರುಗನಿ ತಿಳುಕುಲ ಅಲಿಗಿನ ಮಂಜುಲ ಕೀರವಾಣಿ ಕಿಲಕಲ ಕಲಕಲ ಪಾಡಲೇದು ಮಲಪುಲೆ ತಿಳುಪದ ಅಲರುಲು ಕುರಿಸಿನ ಋತುವುಲ ತಡಿಸಿನ ಮಧುರ ಸವಾಣಿ ಕೀರವಾಣಿ ಚಿಲಕಲ ಕೊಲಿಕಿರು ಪಾಡವೇನೆ ವಲಪುಲಿ ತಿಲುಪಗಾ